ರೈತ ಬಂಧುವರೇ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಗೆಳೆದ್ರಿ. ರೈತ ಬಂಧುವರೀಗ ಕೇಳೋಣ ಪೇಟೆ ದಾಣೆ. ಮೊದಲಿಗೆ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ದಾಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹೀಗಿದೆ. ಕಡಲೆ 6,100 ರೂಪಾಯಿಗಳು, ಜೋಳ ಜವಾರಿ 2,205 ರೂಪಾಯಿಗಳು, ತೊಗರಿ ಕನಿಷ್ಠ 7,000 ರೂಪಾಯಿಗಳಿಂದ ಗರಿಷ್ಠ 8,150 ರೂಪಾಯಿಗಳು. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಭತ್ತ 2,800 ರೂಪಾಯಿಗಳು. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ದಾಣೆ. ಸಜ್ಜೆ ಕನಿಷ್ಠ 2,286 ರೂಪಾಯಿಗಳಿಂದ 2,296 ರೂಪಾಯಿಗಳು. ಕಡಲೆ 4,055 ರೂಪಾಯಿಗಳಿಂದ 6,136 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 6,123 ರೂಪಾಯಿಗಳಿಂದ 7,600 ರೂಪಾಯಿಗಳು. ಗೋವಿನ ಜೋಳ 6,407 ರೂಪಾಯಿಗಳಿಂದ 7,285 ರೂಪಾಯಿಗಳು. ನೆಲೆಗಡಲೆ 4,563 ರೂಪಾಯಿಗಳಿಂದ 6,309 ರೂಪಾಯಿಗಳು. ಭತ್ತ ರಾಜಹಂಸ 1,633 ರೂಪಾಯಿಗಳಿಂದ 1,669 ರೂಪಾಯಿಗಳು. ಭತ್ತ ಸೋನಮಸೂರಿ 2,049 ರೂಪಾಯಿಗಳಿಂದ 2,481 ರೂಪಾಯಿಗಳು. ಕುಸುಮ 4,850 ರೂಪಾಯಿಗಳು. ಕೆಂಪು ತೊಗರಿ 7,049 ರೂಪಾಯಿಗಳಿಂದ 7,750 ರೂಪಾಯಿಗಳು. ಬಿಳಿ ತೊಗಲಿ 7,089 ರೂಪಾಯಿಗಳಿಂದ 7,401 ರೂಪಾಯಿಗಳು. ಇದುವರೆಗೆ ಲಿಂಗಸ್ಕೂರು, ಮಾನ್ವಿ ಹಾಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ದಾಣೆಯನ್ನು ಕೇಳಿದ್ರಿ. ರೈತ ಬಂಧವರ ಇದಾಗಿತ್ತು ಇವತ್ತಿನ ಕೃಷಿ ರಂಗ ಪ್ರಾಯೋಜಿತ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಶ್ರೋತೃ ಬಾಂಧವರು, ಇನ್ನು ಮುಂದೆ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೆಯುತ್ತಿರುವ ಐಸಿಸಿ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಆಲಿಸಲಿದ್ದೀರಿ ದೆಹಲಿ ಕೇಂದ್ರದಿಂದ. ಶ್ರೋತೃಗಳೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸೇವಂತಿ ಹೂವಿನ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಸುನಿತಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಅದರ ನಂತರ ಪಶುಗಳ ಮೇವು ಕುರಿತು ಡಾಕ್ಟರ್ ಹರೀಶ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಈ ಎರಡು ಸಂದರ್ಶನಗಳನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನೀಗ ನಮ್ಮ ಜೊತೆಯಾಗಿರುತ್ತೆ ಸುಬಾನೆ ಪದ, ದೊಡ್ಡಬಳ್ಳಾಪುರ ತಾಲೂಕಿನ ಪೊಲೂರು ಗ್ರಾಮದ ಮಲ್ಲಕ್ಕ ಹಾಗೂ ಸಂಗಡಿಗರಿಂದ. ಶಿವನ ಏನಂತ ಕರಿಯಲೋ ಶಿವನ ಏನಂತ ಶಿವನ ಏನಂತ ಕರಿಯಲೋ ಶಿವನ ಮನೆ ಒಂದು ಅಂತ